ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಮೊಕದ್ದಮೆಯಲ್ಲಿ ಜಯವಾಗುವ ಹಾಗೆ ನೀವೇನಾದರೂ ಮಾಡಲೇಬೇಕು ಅಂತ ನಿಮ್ಮ ಹೆಸರು ಕೇಳಿಕೊಂಡು ನಾನು ಇಲ್ಲಿ ಬಂದಿದ್ದೇನೆ ಅಂತ ಒಬ್ಬ ದೊಡ್ಡ ಗಣಿತ ಬಂದಿದ್ರೆ ಅವರಿಗೆ ಅವನಿಗೆ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ನೋಡಪ್ಪ ನೀನು ಹುಡುಕೊಂಡು ಬಂದಿರ್ತಕ್ಕಂತ ವ್ಯಕ್ತಿ ನಾನಲ್ಲ, ಆತ ಅಚಲಾನಂದ. ನೀನು ತಪ್ಪಿ ಇಲ್ಲಿಗೆ ಬಂದಿದ್ದೀಯೇ ಅಂತ. ಅಚಲಾನಂದ ಅಂತಂದ್ರೆ ತಂತ್ರ ಸಾಧಕ. ತಂತ್ರ ಸಾಧಕ ಅಂದ್ರೆ ಸಿದ್ಧಿ ಮಾಡಿಕೊಂಡವನು, ಅಷ್ಟ ಸಿದ್ಧಿಗಳಲ್ಲಿ ಯಾವುದೋ ಒಂದು ಸಿದ್ಧಿ, ಆ ಸಿದ್ಧಿಯಲ್ಲೂ ಕೂಡ ಏನೋ ಒಂದು ಸ್ವಲ್ಪ ಅಲ್ಪ ಸಿದ್ಧಿ ಏನೋ ಒಂದು ಮಾಡಿಕೊಂಡು ತನ್ನ ಮೂಲಕ ಜನಗಳ ಮೊಕದ್ದಮೆಗಳನ್ನ ಬಗೆಹರಿಸೋದು, ಕಾಯ್ದೆ ವಾಸಿ ಮಾಡಿಕೊಡೋದು, ಹಣ ಸಂಪಾದನೆಗೆ ಏನಾದರೂ ವ್ಯವಸ್ಥೆ ಮಾಡೋದು, ಇಂಥವುಗಳನ್ನೆಲ್ಲ ಮಾಡಿ ಲೋಕ ಪ್ರಸಿದ್ಧಿ ಪಡೆಯುವ ಒಂದು ಗುಂಪದು. ಆದ್ರಿಂದ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ನಾನು ಅಂಥದ್ದೆಲ್ಲ ಮಾಡುವಂತಹ ಸಾಧು ಅಲ್ಲ, ಅಂಥದ್ದೆಲ್ಲ ನನಗೆ ಗೊತ್ತಿಲ್ಲ, ನೀನು ತಪ್ಪು ದಾರಿ ಇಟ್ಕೊಂಡು ಬಂದಿದ್ದೆ, ನಿನಗೆ ಬೇಕಾದ ಅವನು ಅಂತ ಹೇಳಿದಾಗ ನಾವು ಅದನ್ನ ಬಗ್ಗೆ ನಿನ್ನೆ ಬಹಳಷ್ಟು ವಿಮರ್ಶೆ ಮಾಡಿದ್ವಿ. ಶ್ರೀರಾಮಕೃಷ್ಣ ಶಕ್ತಿ ಎಲ್ಲಿದೆ? ಖರ್ಚಾದಷ್ಟು ಶಕ್ತಿ ಇತ್ತು ಅವರಿಗೆ. ಯಾಕೆ ಅಂತಂದ್ರೆ ಇವತ್ತು ಲೋಕದಲ್ಲಿ ಅವ್ರನ್ನ ಅವತಾರ ಪುರುಷ ಅಂತ ಸ್ವೀಕಾರ ಮಾಡುವಂತಹ ಒಂದು ಸ್ಥಿತಿ ಬಂದಿದೆ. ಅಂದ ಮೇಲೆ ಎಷ್ಟು ಬೇಕಾದರೂ ಕೂಡ ಕೊಡಬಹುದಾಗಿತ್ತು. ಅವನಿಗೊಂದು ಮೊಕದ್ದಮೆಯಲ್ಲಿ ಗೆಲ್ಲುವುದಕ್ಕೆ ಇವರು ಅನುಗ್ರಹ ಮಾಡುವ ವಿಷಯದಲ್ಲಿ ಏನೋ ಕಷ್ಟ ಇರಲಿಲ್ಲ. ಅಂಥದ್ರಲ್ಲೂ ಕೂಡ ಅವರು ನೀನು ಹುಡ್ಕೊಂಡು ಬಂದಂತ ವ್ಯಕ್ತಿ ನಾನಲ್ಲ ಅವನು ಅಂತ ಹೇಳಬೇಕಾದ್ರೆ ಇದರ ಅರ್ಥ ಏನಿರಬಹುದು? ಸ್ವಲ್ಪ ಏನಾದರೂ ಶಕ್ತಿ ಬಂದಾಗ ಅದನ್ನ ವಿನಿಯೋಗಿಸುವಂತಹ ಒಂದು ಪ್ರಲೋಭನೆ ಬಂದ್ಬಿಡುತ್ತೆ. ಆಧ್ಯಾತ್ಮಿಕ ಸಾಧಕರಲ್ಲಿ ಮುಖ್ಯವಾಗಿ ಇಂಥದ್ದೊಂದು ಬಂದ್ಬಿಡುತ್ತೆ. ಹಿಂದೆ ಇಬ್ಬರು ಆಧ್ಯಾತ್ಮಿಕ ಸಾಧಕರು ಎರಡು ಬದಿಯ ಶಕ್ತಿಗಳನ್ನ ವ್ಯಕ್ತಪಡಿಸುತ್ತಾ ತಮ್ಮ ಮಹಿಮೆಯನ್ನ ತೋರಿಸಿಕೊಡ್ತಾ ಇದ್ರೆ ಅವರು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಅವರಿಬ್ಬರೂ ಆ ಶಕ್ತಿಯಿಂದಲೇ ಹಾಳಾಗುತ್ತಾ ಇದ್ದಾರೆ ಅಂತ ತಿಳಿದು ಆ ಶಕ್ತಿಯನ್ನ ತಮ್ಮೊಳಗಡೆ ಎರೆದುಕೊಂಡು ಅವ್ರನ್ನ ಮುಂದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಶುದ್ಧ ಸಾಧನೆಯನ್ನು ಮುಂದುವರಿಯಂತೆ ಸಹಾಯ ಮಾಡತಕ್ಕಂತ ಒಂದು ಘಟನೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಸಂಪುಟದಲ್ಲಿ ನೀವು ಅದಾಗಲೇ ಓದಿದ್ದೀರಿ. ಆಧ್ಯಾತ್ಮಿಕ ಶಕ್ತಿಯ ದುರುಪಯೋಗ ಮಾಡಿಕೊಂಡಾಗ ಹತ್ತ ಕಡೆ ಮನುಷ್ಯರೂ ಕೂಡ ದಾರಿ ತಪ್ಪುತ್ತಾರೆ, ಇತ್ತ ಕಡೆ ಈ ಸಾಧಕನೂ ದಾರಿ ತಪ್ಪುತ್ತಾರೆ. ಮನುಷ್ಯರು ದಾರಿ ತಪ್ಪುತ್ತಾರೆ ಹೇಗೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಏನೋ ಒಂದು ಸಿದ್ಧಿ ಪಡ್ಕೊಂಡಿರ್ಬೇಕು, ಅವರನ್ನೇ ಹೋಗಿ ಕೇಳ್ಕೊಳ್ಬೇಕು, ಒಂದು ಬಗೆಯ ಪರಾವಲಂಬನೆಯ ಸ್ಥಿತಿ ಬಂದ್ಬಿಡುತ್ತೆ ಅವರಿಗೆ. ಈ ಮೂಲಕ ತನ್ನ ತಪಶಕ್ತಿಯನ್ನು ನಾಶ ಮಾಡಿಕೊಂಡು ಆ ಮಹಾಸಿದ್ಧಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಡುವಂತಹ ಮಹಾಸಿದ್ಧಿಯನ್ನ ಕಳೆದುಕೊಡ್ತಾನೆ. ಮತ್ತು ಜನರನ್ನ ಸ್ವಾವಲಂಬಿಗಳನ್ನ ಆರಿಸುವುದನ್ನು ಬಿಟ್ಟು ಪರಾವಲಂಬಿಗಳನ್ನಾಗಿಸುತ್ತಾರೆ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಸಂಪೂರ್ಣ ಸ್ವಾವಲಂಬಿ ಆಗುವಂತಹದ್ದು. ಆತ್ಮನಿರ್ಭರತೆ, ಪರಮಾತ್ಮ ನಿರ್ಭರತೆ, ಅದಕ್ಕಿಂತ ದೊಡ್ಡ ಆಶ್ರಯ ಇನ್ನೊಂದಿಲ್ಲ. ಆತ್ಮದಲ್ಲೇ ಆಶ್ರಯವನ್ನು ಪಡೆಯುವಂತಹದ್ದು. ಆತ್ಮ ಸರ್ವಶಕ್ತವಾದ್ದು. ಯಾವ ಆತ್ಮ ನಾವು ಅಂತ ಅನ್ಕೊಳ್ತೇ ಇದ್ದೇವೋ ಆ ಆತ್ಮ ಸರ್ವಶಕ್ತವಾದದ್ದು. ಯಾವುದೇ ಬಗೆಯ ದೌರ್ಬಲ್ಯಕ್ಕೂ ಅಲ್ಲಿ ಅವಕಾಶ ಇಲ್ಲ. ಆದರೆ ಅದನ್ನು ಭಾವಿಸಬೇಕು. ಭಾವಿಸಿ ಭಾವಿಸಿ ಆ ಶಕ್ತಿ ನಮ್ಮದಾಗಿಬಿಡುತ್ತದೆ. ಪರಮಾತ್ಮನನ್ನು ಆಶ್ರಯಿಸಿದವರದು ಅದೇ ಸ್ಥಿತಿ. ಯಾರು ಪರಮಾತ್ಮನನ್ನು ಆಶ್ರಯಿಸ್ತಾರೋ ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ತಮ್ಮನ್ನು ತಾವು ದುರ್ಬಲರು ಅಂತ ಭಾವಿಸಲೇಬಾರದು. ಯಾಕೆ ಅಂತಂದ್ರೆ ಪರಮಾತ್ಮನ ಬಲವೇ ಅವರಿಗೆ ಆಶ್ರಯವಾಗಿರುವಾಗ ಅವನು ಇತರ ಸಾಮಾನ್ಯ ವ್ಯಕ್ತಿಗಳ ಮುಂದೆ ತನ್ನ ದೌರ್ಬಲ್ಯವನ್ನು ಪ್ರದರ್ಶಿಸುವುದು ಅಂತ ಹೇಳಿದ್ರೆ ಆ ಅವನು ಮೆಚ್ಚಿಕೊಂಡಿರ್ತಕ್ಕಂಥ ಭಗವಂತನಿಗೆ ಅವಮಾನ. ನಾನಿರುವಾಗ ನನ್ನನ್ನು ನೀನು ಒಮ್ಮೆ ನಂಬಿಕೊಂಡಿರುವಾಗ ಇನ್ಯಾಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದೆಯಾ? ಆದರೆ ಅವನು ಹೇಳೋದಿಲ್ಲ. ಅದೇ ಅವನ ಕಷ್ಟ ಅಥವಾ ಅದೇ ನಮ್ಮ ಕಷ್ಟ. ಅವನು ಬಾಯಿ ಬಿಚ್ಚಿ ಹೇಳೋದಿಲ್ಲ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ ಕೂಡ ಹೇಳೋದಿಲ್ಲ. ಸುಮ್ಮನಿರ್ತಾನೆ. ಆದರೆ ಅವನು ಭಗವದ್ಗೀತೆ, ಪುರಾಣ, ಭಾಗವತ, ಈಗ ಈ ವಚನ ಭಾಗವತ ಹೊಸದಾಗಿ ಬಂದಿರತಕ್ಕಂಥ ವಚನ ವೇದ, ಈ ಮೂಲಕ ಅವನು ಭರವಸೆ ಕೊಟ್ಟಿದ್ದಾನೆ. ಸಂತರ ಮೂಲಕ ಅದನ್ನೇ ಮತ್ತೆ ಮತ್ತೆ ಮರುಧ್ವನಿಸುತ್ತಾ ಇದ್ದಾನೆ. ಅದನ್ನು ಕೇಳಿಕೊಂಡಾದರೂ ವ್ಯಕ್ತಿಗಳು ಆತ್ಮಾವಲಂಬಿಗಳಾಗಬೇಕು, ಪರಮಾತ್ಮಾವಲಂಬಿಗಳಾಗಬೇಕು, ಭಿಕ್ಷುಕತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಯಾವುದನ್ನೇ ಆಗಲಿ ಯಾರಿಂದಲೂ ಭಿಕ್ಷೆ ಬೀಳಬಾರದು. ಆ ಭಿಕ್ಷೆ, ದಿವ್ಯ ಭಿಕ್ಷೆ, ಅದು ಪರಮಾತ್ಮನ ಮೂಲಕವೇ ಬರಬೇಕು. ಇಂಥ ಸ್ಥಿತಿ. ಇದನ್ನು ತೋರಿಸಿಕೊಡೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅವನಿಗೆ, ನೀನು ಸರಿಯಾದ ಜಾಗಕ್ಕೆ ಬರಲಿಲ್ಲ, ನಿನ್ನಲ್ಲಿ ಬೇಕಾದ್ರು. ಬಳಿಕ ಏನಾಗ್ತಾರೆ, ನಿಜವಾದ ಭಕ್ತ ದೇಹ ಸುಖ ಐಶ್ವರ್ಯ ಇವುಗಳ ಕಡೆಗೆ ಗಮನ ಕೊಡೋದಿಲ್ಲ. ಆತ ಭಾವಿಸ್ತಾನೆ ದೇಹ ಸುಖ ಲೋಕಮಾನ್ಯತೆ ಧನಾರ್ಜನೆ ಇವುಗಳಿಗೆ ಯಾತಕ್ಕೆ ತಪಸ್ ಮಾಡಿ, ಇವೆಲ್ಲ ಅನಿತ್ಯ, ಎರಡು ದಿನದ ಪಾಲಿನವುಗಳು. ನಿಜಕ್ಕೂ ಕೂಡ ಭಕ್ತ, ನಿಜವಾದ ಭಕ್ತ ಏನನ್ನು ಬಯಸ್ತಾನೆ? ಪುರಂದರದಾಸರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ, ನಾನಿನ್ನೊಳಗ್ನ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ, 14 ಲೋಕದ ಒಡೆಯ ಹರಿ ಪರಮಾತ್ಮ. ಅವನು ಹೃದಯದಲ್ಲಿ ನೆಲೆ ನಿಂತು ಅಂತ ಹೇಳಿದ್ರೆ ನಮ್ಗೆ ಇನ್ಯಾತ ಕಡಿಮೆ. ಶಿರ ನಿನ್ನ ಚರಣ ಕೇಯರ ಶ್ರೀರಾಮಕೃಷ್ಣ ರಸದ್ದಾರ ಶ್ರೀಮಂತರಲ್ಲ ಅವರು ಭಕ್ತರಾಗಿತ್ತು. ಇಡೀ ಕಾಮಾರ್ಕುರುವನ್ನೇ ಅವರು ದೊಡ್ಡ ರಾಜ್ಯವನ್ನಾಗಿ ಮಾಡಿರುವುದಾಗಿ. ಆದರೆ ಜನರಲ್ಲಿ ನಿಜವಾದ ಶ್ರದ್ಧಾ ಭಕ್ತಿ ವಿವೇಕ ಜ್ಞಾನ ವೈರಾಗ್ಯ ಇಂತಹ ಸದ್ಗುಣಗಳು ಜಾಗೃತವಾಗಲಿ ಅಂತ ಹೇಳ್ತಕ್ಕಂತ ಆತಂಕವನ್ನು ಅವರು ಹೊಂದಿದ್ರೆ ಏನ ಈ ಲೌಕಿಕ ಶ್ರೇಯಸ್ಸು ಅಂತ ಹೇಳ್ತಕ್ಕಂತ ಯಾವಾಗಲೂ ಇತರ ತಾಪತ್ರಯಗಳನ್ನು ಒಳಗೊಂಡದ್ದು. ಹೇ ಭಗವಂತ, 1 ಕೋಟಿ ರೂಪಾಯಿ ಕೊಡು ಅಂತ ಕೇಳಿದ್ರೆ ಅವನು ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅವನೇನು ಕೊಡೋದು? 1 ಕೋಟಿ ರೂಪಾಯಿ ಯಾವ ಲೆಕ್ಕ ಅವನಿಗೆ? 14 ಲೋಕದ ಗಂಡನಿಗೆ 1 ಕೋಟಿ ರೂಪಾಯಿ ಕೊಡುವಂತಹದ್ದು ಯಾವ ಲೆಕ್ಕ? ಎಂಥದ್ದು ಅಲ್ಲ, ಪರಿಗಾಸು ಕೊಡ್ತಾನೆ. ಕೊಟ್ಟಬೇಡಿ ಇವನ ಅವಸ್ಥೆ ನೋಡಿ. ಎಲ್ಲೆಲ್ಲೋ ಯಾವ್ದಾವುದೋ ಓದಿರ್ತಕ್ಕಂತಹ ಬಂದು ಬೆಳೆದವರೆಲ್ಲ ಉರಿದು ಪರಿಚಯವನ್ನ ಹುಡುಕಿಕೊಂಡು ಬರ್ತಾರೆ. ನೀವು ನಮ್ಮವರೇ, ನಮ್ಮ ತಾಯಿಯ ತಮ್ಮನ ಸಹೋದರರು ನೀವು ಇತ್ಯಾದಿ ಏನಾದ್ರೂ ಒಂದು ಸಂಬಂಧವನ್ನು ಇಟ್ಕೊಂಡು ಬಂದು ಅವರಿಂದ ಎಷ್ಟು ಪಡಿಬಹುದು? ತಾಯಿಯ ಲೋಕದಲ್ಲಿ ಸುತ್ತಮುತ್ತ ಜನರೆಲ್ಲರೂ ಹಿಂಸಿಸುವುದಕ್ಕೆ ಶುರು ಮಾಡ್ತಾರೆ. ಒಂದೇ ಒಂದು ತುಂಡು ಮೀನಿನ ಹಿಡಿದುಕೊಂಡಂತಹ ಹದ್ದಿನ ಕತೆ, ಬಾಕಿ ಉಳಿದೆಲ್ಲ ಕಾಗಿಗಳು ಬಂದು ಮುಚ್ಚಿಕೊಳ್ಳುತ್ತಾರೆ. ಯಾವನು ಕೂಡ ಸುಖವಾಗಿರೋದಕ್ಕೆ ಬಿಡಬೇಕು. ಯಾವುದೇ ಲೌಕಿಕ ಭೋಗವನ್ನ ನೀವು ಭಗವಂತನಿಂದ ಅಪೇಕ್ಷಿಸಿ ಅದನ್ನು ಅವನು ಕೊಡ್ತಾನೆ, ಅದರೊಂದಿಗೆ ಚಿಂತೆ ತಾಪತ್ರಯಗಳು ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುತ್ತದೆ. ಭಗವಂತ ಕೊಡಬೇಕಾಗಿಲ್ಲ ಆ ಚಿಂತೆ ತಾಪತ್ರಯಗಳನ್ನು. ಆದರೆ ಭಗವಂತನನ್ನು ಕೇಳಿ, ನೀನೇ ಬೇಕು ನನಗೆ ಅಲ್ಲಿ, ಅವನೊಂದಿಗೆ ಸಂಪತ್ತು ಬರುತ್ತೆ, ಆ ಸಂಪತ್ತಿನೊಂದಿಗೂ ಶಾಂತಿ ಇರುತ್ತೆ. ಯಾರ್ಯಾರು ಭಗವಂತನನ್ನ ಸುತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನನ್ನು ತಮ್ಮ ಜೀವನ ಆಶ್ರಯವನ್ನಾಗಿ ಯಾರು ಮಾಡಿಕೊಂಡಿದ್ದಾರೋ ಅಂತಹ ಧನಿಕರು ಪರಮ ಶಾಂತಿಯಿಂದ ಇರೋದನ್ನು ನಾವು ಇವತ್ತಿಗೂ ಕಾಣ್ತಾ ಇದ್ದೇವೆ. ಅವರ ಮನೆಯಲ್ಲಿ ಒಂದು ಬಗೆಯ ಮಂಗಳಕರವಾದ ವಾತಾವರಣ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರದರ್ಶಿಸಿಕೊಂಡಿರುತ್ತೆ. ಶ್ರೀಮಂತಿಗೆ ಕೆಟ್ಟದ್ದಲ್ಲ, ಪರಮಾತ್ಮನದ್ದೇ ಅದು. ಅದನ್ನು ಅವನೇ ಒಲಿದು ಕೊಟ್ಟು ನಿನಗೆ ಯೋಗವೂ ಇದೆ, ಭೋಗವೂ ಇದೆ, ತೆಗೆದು ಅಂತ ಅವನೇ ಅನುಗ್ರಹ ಮಾಡಿಬಿಡ್ತಾನೆ. ಭೋಗ ಏನು ಕೆಟ್ಟದ್ದಲ್ಲ, ಅದು ಭಗವಂತನ ಪ್ರಸಾದವಾಗಿ ಬರುವಂತಿದ್ದರೆ, ಭಗವಂತನ ಪ್ರಸಾದ ರೂಪದಲ್ಲಿ ಎಲ್ಲ ಅನುಕೂಲಗಳು ಬರಬೇಕಾದ್ರೆ ಆ ಪ್ರಸಾದದ ಕಡೆ ಗಮನ ಕೊಡ್ಬೇಕು, ಭಗವಂತನ ಕಡೆ ಗಮನ ಕೊಡ್ಬೇಕು. ಆಗ ಅವನು ಪ್ರಸನ್ನನಾಗಿ ಕೊಡತಕ್ಕಂತಹ ಪ್ರಸಾದ ಅದು ಮಂಗಳಕರವಾಗಿರುತ್ತೆ. ಎಲ್ಲ ಬಗೆಯ ಲೌಕಿಕ ಭೋಗ ಕಳಿಸತಕ್ಕಂತಹದ್ದು ಭಗವಂತನ ಪ್ರಸಾದವಾಗಿ ಬರುವಂತೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಶ್ರಮಿಸಬೇಕು. ಅದಕ್ಕಾಗಿ ಅರಮನೆಯಂತಹ ಮನೆಯನ್ನೇ ಇಟ್ಕೊಳ್ಳಿ, ಆದರೆ ಇದು ಭಗವಂತನ ಮನೆ ಅದು ತಿಳ್ಕೊಳ್ಳಿ. ಕೋಟಿಗಟ್ಟಲೆ ಹಣವೇ ಇರಲಿ, ಇದು ಭಗವಂತನ ಹಣ, ನಾನಿದಕ್ಕೆ ಟ್ರಸ್ಟಿ ಅಷ್ಟೇ. ಅದೆಲ್ಲರೂ ಕೂಡ ನ್ಯಾಯವಾದ ರೀತಿಯಲ್ಲಿ ಇರಲಿ, ಭಗವಂತ ಅದನ್ನ ಸಂರಕ್ಷಿಸಿಕೊಡ್ತಾನೆ. ಯಾವುದೇ ಬಗೆಯ ಎದೆಮೊರೆಯೂ ಇಲ್ಲದೆ, ಯಾವುದೇ ಬಗೆಯ ತಲೆನೋವು ಇಲ್ಲದೆ ಆ ಸಂಪತ್ತಿನೊಂದಿಗೆ ಸುಖವಾಗಿ ಇರುವುದಕ್ಕೆ ಅವನೇ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಭಗವಂತನ ಮೂಲಕವೇ ಸಕಲ ಭಾಗ್ಯಗಳು ಕೂಡ ಸಿಗುವಂತಾಗಬೇಕಾದ್ರೆ ನಾವು ಭಗವಂತನೇ ಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳುವುದಕ್ಕೆ ಕಲಿಯು. ಮೊದಲು ನಾಟಕೀಯವಾಗಿ ಆದರೂ ಪರವಾಗಿಲ್ಲ, ಮೊದಲು ಅದರಲ್ಲಿ ಸತ್ಪೂರ್ವಕತೆ ಇಲ್ಲದಿದ್ರೂ ಪರವಾಗಿಲ್ಲ. ಮಕ್ಕಳು ತಾಯಿಯ ಮಾತನ್ನು ಕೇಳಿ ಅನುಕರಣೆ ಮಾಡ್ತಾ ಇದೆ, ಆಮೇಲೆ ಸ್ವತಂತ್ರ ಭಾವದಿಂದಲೇ ಮಾತನಾಡಿಕೊಂಡು ಹೋಗುತ್ತದೆ. ಆದ್ರಿಂದ ಮೊದಲು ಅನುಕರಣೆ, ಆಮೇಲೆ ಅನುಸರಣೆ, ಆಮೇಲೆ ಅನುಭವ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳ್ಕೊಟ್ರಲ್ಲ, ಇದೆಲ್ಲ ಎರಡಿನದ ಭಾಷಣವು ಅಂತ ನಿಜವಾದ ಭಕ್ತ ತಿಳಿದುಕೊಡ್ತಾನೆ. ಭಗವಂತನನ್ನು ಮಾತ್ರವೇ ನಾವು ವಿಶೇಷವಾಗಿ ನೆಚ್ಚಿಕೊಂಡಿರಬೇಕು ಅಂತ ಅದನ್ನು ನಾವು ಇಲ್ಲಿ ವಿಶೇಷವಾಗಿ ತೆಗೆದುಕೊಳ್ಬೇಕಾದಂತಹ ಪಾಠ. ಈಗ ಹೊಸದಾಗಿ ಬಂದಿದ್ದಂತಹ ಬಾಬುಗಳು ಶ್ರೀರಾಮಕೃಷ್ಣ ನೋಡೋದಕ್ಕೋಸ್ಕರ ಬಂದಂತಹ ಬಾಬುಗಳು ಪರಮಹಂಸರಿಗೆ ಪ್ರಣಾಮ ಮಾಡಿ ಎದ್ದು ಹೊರಟು ಅಂತ ಮಾಸ್ಟರ್ ಮಹರ್ಷಿಗೆ ಬರೀತಾನೆ. ಶ್ರೀರಾಮಕೃಷ್ಣ ಈಗ ಸ್ವಲ್ಪ ನಕ್ಕು ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ಚೋರರಿಗೆ ಧರ್ಮ ಬೋಧೆ ಹಿಡಿತದು. ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಧರ್ಮ ಬೋಧೆ ಮಾಡ್ತಾ ಇದ್ದೆ ಅಂದ್ರೆ ಏನು ಧರ್ಮ ಬೋಧೆ? ನಿಜವಾದ ಭಕ್ತ ದೇಹ ಸುಖ ಐಶ್ವರ್ಯ ಯೋಗ ಕಡೆ ಗಮನ ಕೊಡೋದಿಲ್ಲ, ಆತ ಭಾವಿಸ್ತಾನೆ ದೇಹ ಸುಖ ಲೋಕಮಾನ್ಯತೆ ಧನಾರ್ಜನೆ ಇವುಗಳಿಗೆಲ್ಲ ಯಾತಕ್ಕೆ ನಾವು ತಪಸ್ಸು ಮಾಡಿ ಇವುಗಳೆಲ್ಲ ಅನಿತ್ಯ ಎಲ್ಲ ಬಾಳೆ ನೋವು ಅಂತ ಹೇಳ್ತಕ್ಕಂತಹ ಈ ಬುದ್ಧಿ ಮಾತು ಇದೆಯಲ್ಲ, ಈ ಧರ್ಮ ಬೋಧೆ ಇದೆಯಲ್ಲ, ಇದು ಅವರಿಗೆ ರುಚಿಸಲಿಲ್ಲ. ಇದೆಯಲ್ಲಿ ನಾವು ಯಾವ ದೇವ ಸುಖ ಬೇಕು ಅಂತ ಇವತ್ತಿರ್ತಂದ್ವೋ, ಯಾವ ಲೋಕಮಾನ್ಯತೆ ಬೇಕು ಅಂತ ಬಂದವೋ, ಅದ್ರ ಬಗ್ಗೆ ನೀವು ಹೇಳ್ತಾರೆ ಇದೆಲ್ಲ ಅನಿತ್ಯ ಅಂತ ಬಿಟ್ಟು ಇವ್ರ ಸುದ್ದಿ ನಮ್ಗೆ ಆಗ್ಬಿಟ್ಟು ನಮ್ಗದನ್ನು ಯಾರು ಒದಗಿಸ್ಕೊಡ್ತಾರೋ ಅಂತವ್ರ ಬಳಿಗೆ ಹೋಗೋಣ ಅಂತ ಹೊರಟ್ಬಿಟ್ರು. ಅದಕ್ಕೆ ಸ್ವಲ್ಪ ನಕ್ಕು ಹೇಳ್ತಾರಂತೆ, ಚೋರರಿಗೆ ಧರ್ಮ ಬೋಧೆ ಇಳಿಸದು. ಬಳಿಕ ಮಾಸ್ಟರ್ ಮಹಾಶಯರಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಶ್ರೀರಾಮ್, ಒಳ್ಳೇದು ನರೇಂದ್ರ ಹೆಕ್ಕಂತಾನೆ ನಿನ್ ಕಣ್ಣಿಗೆ? ನರೇಂದ್ರ ಕಣ್ಣು ನರದನ್ ಮೇಲೆ ಕಣ್ಣು ನಮ್ಮ ನರೇಂದ್ರ ಮುಂದೆ ವೀರ ಸನ್ಯಾಸ ವಿವೇಕಾನಂದ ನಾಗರಿಕ ಇರ್ತಕ್ಕಂತಹ ನರೇಂದ್ರ, ಅವನ ಬಗ್ಗೆ ಯಾರು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳ್ತಾರೋ ಅದನ್ನು ಕೇಳಿ ಹೋಗೋದಕ್ಕೆ ಅವರಿಗೆ ಇಷ್ಟ. ಅದಕ್ಕೆ ಕೇಳ್ತಾರೆ, ಒಳ್ಳೇದು ನರೇಂದ್ರ ನಿನ್ನ ಕಣ್ಣಿಗೆ ಯಾಕೆ ಕಾಣ್ತಾನೆ? ಮಾತು ಹೇಳ್ತಾನೆ, ಆತ ಬಹಳ ಒಳ್ಳೆಯವ. ಅಕ್ಷಯದ ರಾಮಕೃಷ್ಣ ತೃಪ್ತಿ ಆಗುತ್ತೇನೋ, ಉಳಿದ ದಿನಗೂ ಮುಂದುವರಿಸ್ತಾರೆ. ಹೇಳ್ತಾರೆ, ನೋಡು ಅವನಲ್ಲಿ ವಿದ್ಯೆಗೆ ತಕ್ಕಂತಹ ಬುದ್ಧಿಯೂ ಇದೆ, ಹಾಡುವುದರಲ್ಲೂ ಬಾಧಿಸುವುದರಲ್ಲೂ ನಿಪುಣ, ಜೊತೆಗೆ ಜಿತೇಂದ್ರಿಯನಾಗಿರುವುದು ಬೇರೆ. ಆತ ಹೇಳ್ತಿದ್ದಾನೆ, ನಾನು ವಿವಾಹವಾಗೋದಿಲ್ಲ ಅಂತ. ವಿದ್ಯೆಗೆ ತಕ್ಕಂತ ಬುದ್ಧಿ, ಬುದ್ಧಿಗೆ ತಕ್ಕಂತ ವಿದ್ಯೆ ಬೇಕು, ವಿದ್ಯೆಗೆ ತಕ್ಕಂತ ಬುದ್ಧಿ, ಬುದ್ಧಿಗೆ ತಕ್ಕಂತ ವಿದ್ಯೆ. ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವುಗಳೆಲ್ಲವೂ ಬೇಕು ಕಾರ್ಯಸಿದ್ಧಿ. ನರೇಂದ್ರನಲ್ಲಿ ಅಂತಹದ್ದೆಲ್ಲವೂ ಇತ್ತು ಅಂತ ಅದನ್ನ ಸ್ಪಷ್ಟಪಡಿಸ್ತಾರೆ ಮಾಸ್ಟರ್ ಮಾಸ್ಟರ್. ಬಹಳ ಒಳ್ಳೆಯವ ಅಂತ ಸುಮ್ಮನೆ ಅಷ್ಟಕ್ಕೆ ಹೇಳಿ ಅಷ್ಟೇ ಹೇಳಿದ್ ಏನ್ ಬಂತು ನೋಡಿ, ಈ ವಿಚಾರ ಎಲ್ಲ ಇದೆ ಗಮನಿಸು. ಅವನು ಹಾಡೋದ್ರು ಭಾಜಿಸೋದ್ರು ಜಾಣ, ಬಹಳ ಚೆನ್ನಾಗಿ ಹಾಡಬಲ್ಲ, ವಾದನಗಳನ್ನು ಭಾಜಿಸಬಲ್ಲ, ಜೊತೆಗೆ ಜಿತೇಂದ್ರಿಯ ಇಂದ್ರಿಯಗಳನ್ನ ಯಾಕಂದ್ರೆ ಹಾಗೆ ಹರಿಬಿಡ್ತಕ್ಕಂಥವನ್ನಲ್ಲ ಅವನು. ಆತ ಹೇಳ್ತಾ ಇದ್ದಾನೆ, ನಾನು ವಿವಾಹವಾಗೋದಿಲ್ಲ ಅಂತ. ವಿವಾಹದ ಬಲಿಯೊಳಗೆ ತಾನು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಹಳ ಇಷ್ಟ ಶ್ರೀರಾಮಕೃಷ್ಣಿಗೆ ಅಂದ್ರೆ ವಿವಾಹ ಆದವರೆಲ್ಲ ಶ್ರೀರಾಮಕೃಷ್ಣರ ದೃಷ್ಟಿಯಲ್ಲಿ ತುಚ್ಛರು ಅಂತ ತಿಳ್ಕೊಳ್ಬಾರ್ದು. ಎಲ್ಲರೂ ನರೇಂದ್ರ ಆಗೋದಕ್ಕೆ ಸಾಧ್ಯ, ಎಲ್ಲರೂ ವಿವೇಕಾನಂದರ ಆಗೋದಕ್ಕೆ ಸಾಧ್ಯ ಅಂತೀನಿ ಆಗ್ಲೂ ಬಾರ. ಹಾಗಿದ್ರೆ ಇವರಿಗೆ ಭಿಕ್ಷೆ ಹಾಕೋದೇ ನಾಗಮಾಶೆಯರು ಮದುವೆ ಆದವರು ಕೂಡ ಸನ್ಯಾಸಿ ಆಗ್ತೇನೆ ತಾನು ಸಂಸಾರ ಬಿಟ್ಟು ಅಂತ ಶ್ರೀರಾಮಕೃಷ್ಣರಿಂದ ಅನುಮತಿಯನ್ನು ಪಡೆಯೋದಕ್ಕೆ ಬಂದಿದ್ರು. ಮತ್ತೆ ಮತ್ತೆ ಕೇಳಿದ್ರು, ನಾನು ಸನ್ಯಾಸಿ ಆಗ್ಬೇಕು ಅಂತ ಇಷ್ಟ, ದಯವಿಟ್ಟು ನೀವು ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದೆ ಶ್ರೀರಾಮಕೃಷ್ಣರು. ಹಣ ಖಂಡಿತವಾಗಿ ಹೇಳ್ತಾರೆ, ನೀನು ಗೃಹಸ್ಥನಾಗಿಯೇ ಇರಬೇಕು. ಬಾಕಿ ಹೋದ ಗೃಹಸ್ಥರಿಗೆಲ್ಲರಿಗೂ ಕೂಡ ಆದರ್ಶಪ್ರಾಯನಾದಂತಹ ಗೃಹಸ್ಥನಾಗಿ ನೀನಿರಬೇಕು. ನಿನ್ನನ್ನು ಕಂಡು ಬಾಕಿ ಉಳಿದವರು ತಮ್ಮ ಜೀವನವನ್ನು ಬೆಳೆದುಕೊಳ್ತಾರೆ. ಆಗ ನಾಗಮಹರ್ಷಿಯರು ಹೇಳ್ತಾರೆ, ಸ್ವಾಮಿ ನನಗೆ ಸಾಧು ಸಂಘ ಬೇಕು ಅಂತ ಆಸೆ. ನಾನು ಗೃಹಸ್ಥನಾಗಿ ಮನೆಯೊಳಗೆ ಇದ್ದು ಬಿಟ್ರೆ ನನ್ನ ಬಳಿಗೆ ಯಾರು ಸನ್ಯಾಸಿಗಳು ಯಾರು ಬರ್ತಾರೆ? ನನ್ನ ಬಳಿಗೆ ಸಿಗ್ತಾರೆ ಸನ್ಯಾಸಿಗಳು ಸಾಧುಗಳು. ಶ್ರೀರಾಮಕೃಷ್ಣರು ಆಶ್ವಾಸನೆ ಕೊಡ್ತಾರೆ, ನಿನ್ನ ಮನೆಗೆ ಬರ್ತಾರೆ ಎಲ್ಲ ಸಾಧುಗಳು. ಕೆಲವು ಕೆಲವು ಮನೆಗಳಿಗೆ ಸುಮ್ಮ ಸುಮ್ಮನೆ ಸಾಧುಗಳು ಯಾವ್ದಾವುದೋ ಕಡೆಯಿಂದ ಬರ್ತಾ ಇರ್ತಾರೆ, ಅದು ಯಾರ್ದೋ ಅನುಗ್ರಹ. ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಸಂಸ್ಕಾರ, ಜನ್ಮಾಂತರಗಳ ಸಂಸ್ಕಾರ, ಜೊತೆಯಲ್ಲಿ ಭಗವಂತನ ಅನುಗ್ರಹ. ಸುಮ್ಮನೆ ಸಾಧುಗಳು ಒಂದಲ್ಲ ಒಂದು ಕಾರಣದಿಂದ ಅವರಲ್ಲಿ ಬರ್ತಾ ಇರ್ತಾರೆ. ಬಾಕಿ ಉಳಿದವರು ಎಷ್ಟು ಕಷ್ಟಪಟ್ಟರು ಕೂಡ ಅಲ್ಲಿಗೆ ಹೋಗುದಿಲ್ಲ. ಅದೇನೋ ಹೇಳ ಹೋಗೋದಕ್ಕೆ ಏನೋ ಒಂದು ಆತಂಕ ಬಂದ್ಬಿಡುತ್ತೆ. ಇದನ್ನೆಲ್ಲ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಶ್ರೀರಾಮಕೃಷ್ಣರು ಆ ಥರ ಹೇಳಿದಾಗ ಅನುಗ್ರಹ ಮಾಡಿದ್ರಿಂದಲೇನೆ ಆ ದಿವ್ಯಾನುಗ್ರಹ ಅಂತಕ್ಕಂಥ ದೈವ ಸಂಬಂಧವಾದ ಅನುಗ್ರಹ ಆದದ್ರಿಂದಲೇನೆ ಅಂತವುಗಳನ್ನು ಹೊರಗುತ್ತಿರುವುದರಿಂದ ಇಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸ್ತೇವೆ. ವಿವಾಹವಾಗದೆ ಅತ್ಯಂತ ಶುದ್ಧವಾದ ಜೀವನವನ್ನು ನಡೆಸ್ತಾ ಲೋಕ ಸೇವೆಯಲ್ಲಿ ಮತ್ತು ಆತ್ಮ ಮೋಕ್ಷದಲ್ಲಿ ಆತ್ಮ ಕಲ್ಯಾಣದಲ್ಲಿ ಮತ್ತು ಲೋಕ ಸೇವೆಯಲ್ಲಿ ನಿರಂತರಾಗಿರ್ತಕ್ಕಂಥದ್ದನ್ನು ಕೂಡ ಶ್ರೀರಾಮಕೃಷ್ಣರು ಹೇಗೆ ಮನ್ನಣೆ ಕೊಟ್ಟರು ಅವರ ಯಾವ ವಿಷಯಕ್ಕೆ, ಹಾಗೇನೇ ಗೃಹಸ್ಥರಾಗಿರತಕ್ಕಂಥದ್ದಿಗೂ ಕೂಡ ಸಮಾನವಾಗಿ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಯಾವಾಗ ನರೇಂದ್ರನ ಕುರಿತಾಗಿ ಶ್ರೀರಾಮಕೃಷ್ಣರು ಈ ರೀತಿ ಹೇಳಿದ್ರು, ಆಗ ಮಾಸ್ಟರ್ ಮಾಷಿಗೆ ಹೇಳ್ತಾನೆ, ಒಮ್ಮೆ ನೀವು ಹೇಳಿದ್ರಿ ಯಾರು ತಾನೋ ಪಾಪಿ ಪಾಪಿ ಅಂತ ಭಾವಿಸಿಕೊಳ್ತಾನೋ ಆತ ಪಾಪಿಯೇ ಆಗಿಬಿಡ್ತಾನೆ, ಆತ ತನ್ನ ಉನ್ನತಿಯನ್ನ ಪಡೆಯಲಾರ. ಆದರೆ ಯಾರಿಗೆ ತಾನು ಭಗವಂತನ ಮಗು ಎಂಬ ದೃಢ ವಿಶ್ವಾಸ ಇರುತ್ತದೋ ಆತನಿಗೆ ಬೇಗ ಬೇಗ ಆತ್ಮೋನ್ನತಿ ಆಗಿಬಿಡುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೌದು, ಆದರೆ ವಿಶ್ವಾಸ ಬೇಕು ಅಂತ ಮಾಷ್ಟ ಮಾಷೆಯ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ಅವರಿಗೆ ನೆನೆಸಿಕೊಡ್ತಾರೆ. ಯಾರು ತಾನು ಪಾಪಿ ಪಾಪಿ ಅಂತ ಭಾವಿಸ್ತಾನೋ ಅವನು ಪಾಪಿಯೇ ಆಗಿಬಿಡ್ತಾನೆ. ಆದರೆ ಯಾರು ತಾನು ಭಗವಂತನ ಮಗು ಅಂತ ಭಾವಿಸ್ತಾನೋ ಆತ ಬೇಗ ಆತ್ಮೋನ್ನತಿಯನ್ನು ಹೊಂದುತ್ತಾನೆ ಅಂತ. ಇದು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತೆ, ಅದನ್ನ ಮಾಸ್ಟರ್ ಮಾಷಿಯ ನೆನಪಿಸಿಕೊಡ್ತಾನೆ, ತಾನು ನೆನಪಿಸಿಕೊಳ್ತಾನೆ. ನರೇಂದ್ರ ಆ ಬಗೆಯ ಆತ್ಮವಿಶ್ವಾಸ ಉಳ್ಳವನು, ಅವನೆಂದಿಗೂ ತಾನು ಪಾಪಿ ಅಂತ ಕೇಳಿಕೊಳ್ಳುವವನಲ್ಲ. ತಾನು ನಿತ್ಯ ಶುದ್ಧ ಬುದ್ಧನಾದಂತಹ ಆತ್ಮ ಅಂತಲೇ ಸಾರಿಯ ತಿಳಿದವನು, ಭಾವಿಸುವವನು ಮತ್ತು ಅದನ್ನೇ ಸಾರಿದವನು. ಅದನ್ನ ಅದು ನೆನಪಾಯಿತು ಅಂತ ಕಾಣುತ್ತೆ ಮಾಸ್ಟರ್ ಮಾಷೆಯನಿಗೆ. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ, ಪಾಪಿ ಪಾಪಿ ಅಂತ ಭಾವಿಸಿದ್ರೆ ಪಾಪಿಯೇ ಪಾಪಿ, ನಾನು ಪುಣ್ಯವಂತ ಅಂತಲೇ ಭಾವಿಸ್ತು, ಭಗವನ್ ನಾಮಸ್ಮರಣೆ ಮಾಡಿದೆ ನನಗೆಲ್ಲಿ ಬಂತು ಪಾಪ. ಶ್ರೀರಾಮಕೃಷ್ಣ ಆ ಮಾತನ್ನು ಒಪ್ಪಿ ಹೇಳ್ತಾರೆ, ಹೌದು, ಆದರೆ ವಿಶ್ವಾಸ ಬೇಕು. ಕೃಷ್ಣ ಕಿಶೋರನದು ಎಂಥ ವಿಶ್ವಾಸ, ಅವನು ಹೇಳ್ತಾ ಇದ್ದ, ನಾನು ಭಗವಂತನ ಹೆಸರನ್ನು ಒಮ್ಮೆ ಪಡಿಸಿದ್ದೇನೆ, ನನ್ನಲ್ಲಿ ನಿಮ್ಮ ಪಾಪ ಅಂದ್ರೇನು, ನಾನು ಶುದ್ಧ ನಿರ್ಮಲ ವ್ಯಕ್ತಿಯಾಗಿಬಿಟ್ಟಿದ್ದೇನೆ ಅಂತ ಒಂದು ದಿನ ಹಲಧಾರಿ ಹೇಳಿದ. ಅಜಾಮಿಳನೂ ಭಗವಂತನನ್ನು ತೃಪ್ತಿಗೊಳಿಸುವುದಕ್ಕೆ ತಪಸ್ಸು ಮಾಡಬೇಕಾಯಿತು, ತಪಸ್ಸು ಮಾಡದೆ ಭಗವಂತನ ಕೃಪೆಯನ್ನು ಪಡೆಯೋದಕ್ಕೆ ಸಾಧ್ಯವೇ? ಕೇವಲ ಒಮ್ಮೆ ನಾರಾಯಣ ನಾರಾಯಣ ಅಂತ ಹೇಳಿಬಿಟ್ಟ ತಕ್ಷಣವೇ ಏನ್ ತೊಂದಿಬಿಟ್ಟಿತ್ತು ಅಂತ. ಇದನ್ನು ಕೇಳಿ ನಮ್ಮ ಕೃಷ್ಣ ಕಿಶೋರನ ಕೋಪಕ್ಕೆ ಮಿತಿಯೇ ಇಲ್ಲದೆ ಹೋಯಿತು. ಮತ್ತೆ ಆತ ಹೂ ಕೊಯ್ಯುವುದಕ್ಕೆ ಈ ತೋಟಕ್ಕೆ ಬಂದಾಗ ಆ ಹಲದಾರಿಯ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ. ಕೃಷ್ಣ ಕಿಶೋರ ಒಬ್ಬ ಭಕ್ತ, ಅವನದು ವಿಶ್ವಾಸ ಆತ್ಮವಿಶ್ವಾಸ, ಒಂದು ಸಲ ಭಗವನ್ ನಾಮವನ್ನು ಉಚ್ಚರಿಸಿದ ಮಾತ್ರ ಸಕಲ ಮಹತ್ವದಿಂದ ಓದ ದುರಿತವೆಲ್ಲ ನಾಶ. ಎಂಥ ಘೋರ ದುರಿತಗಳು ಕೂಡ ನಾಶವಾಗಿಬಿಡುತ್ತವೆ ಹರಿಯ ಸ್ಮರಣೆಯಿಂದ ಅಂತ ಹೇಳ್ತಕ್ಕಂಥ ವಿಶ್ವಾಸ ಇರತಕ್ಕಂಥವನು ಕೃಷ್ಣ ಕಿಶೋರ. ಆದರೆ ಹಲಧಾರಿ ಅಂತಂದ್ರೆ ಆ ಕಾಳಿ ದೇವಾಲಯದ ಪಕ್ಕದಲ್ಲೇ ಇರತಕ್ಕಂಥ ಇನ್ನೊಂದು ದೇವಾಲಯದ ಪೂಜಾರಿ. ಆತ ಏನ್ ಹೇಳ್ತಾನೆ, ಒಂದು ಸಲ ನಾರಾಯಣ ಅಂತ ಹೇಳಿ ತಪ್ಪಿಸ್ಕೊಳ್ಬಹುದು ಅಂತ ತಿಳ್ಕೊಂಡ್ರು, ಸಾಧ್ಯವಿಲ್ಲ. ಅಜಾಮಿಳನು ಕೂಡ ಭಗವಂತನನ್ನು ತೃಪ್ತಿಗೊಳಿಸೋದಕ್ಕೆ ತಪಸ್ಸು ಮಾಡಬೇಕಾಯಿತು ಅಂತ ಇಲ್ಲಿ ಈ ರೀತಿಯಲ್ಲಿ ಹೇಳಿದಾಗ ಅದು ಕೃಷ್ಣ ಕಿಶೋರನಿಗೆ ಒಪ್ಪಿರಾಗಲಿಲ್ಲ. ಅಷ್ಟೇ ಅಲ್ಲ, ಇವನಿಗೆ ಇಷ್ಟೊಂದು ಇಷ್ಟು ಕೂಡ ಶ್ರದ್ಧೆ ಇಲ್ಲಲ್ಲ ಅಂತ ಅವನ ಮುಖವನ್ನೇ ನೋಡಲು ಬಿಟ್ಬಿಟ್ಟಂತೆ. ಪುರಂದ್ರದಾಸರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ. ಪರಮ ಪುರುಷ ಶ್ರೀ ಪುರಂದರ ವಿಠಲ ರಾಯ ಬದಲಿ ಕೊಡುವ ಹೇಳಿದಂತದ್ದೇ

ಸಾಧುವನ್ನು ದರ್ಶನ ಮಾಡೋದ್ರಿಂದ ಏನು ದೊರೆಯುತ್ತದೆ ಅಂತ ಅಲ್ಲದಾರಿ ಹೇಳಿದ್ದೇನೆ. ಯಾರು ರಾಮನಾಮ ಮತ್ತು ಕೃಷ್ಣನಾಮ ಜಪಿಸ್ತಾನೋ ಆತನ ಭೌತ ದೇಹ ಚಿನ್ಮಯ ದೇಹ ಆಗಿಬಿಡುತ್ತೆ. ಎಲ್ಲವೂ ಆತನ ಕಣ್ಣಿಗೆ ಚಿನ್ಮಯವಾಗಿ ಕಂಡು ಬರುತ್ತೆ. ಚಿನ್ಮಯ ಶ್ಯಾಮ, ಚಿನ್ಮಯ ಧಾಮ. ಇಲ್ಲಿ ಆ ಹರಿದಾರಿಯ ಭಾವ, ಈ ಕಡೆ ಕೃಷ್ಣ ಕಿಶೋರನ ಭಾವ, ಇವರಿಬ್ಬರ ಭಾವಗಳಲ್ಲಿ ಇರ್ತಕ್ಕಂತಹ ತಾರತಮ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ ಶ್ರೀರಾಮ. ಹಲದಾರಿ ಹೇಳ್ದ, ಪಂಚಭೂತಗಳ ಚೀಲವನ್ನು ನೋಡ್ಕೊಂಡು ಬರೋದೇನು ಅಂತ. ಸಾಧು ದರ್ಶನ ಅಂತಂದ್ರೆ ಪಂಚಭೂತಗಳ ಚೀಲ ಅಂತಂದ್ರೆ, ಪಂಚಭೂತಗಳು ಅಂತಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಮಣ್ಣು. ಈ ಪಂಚಭೂತಗಳಿಂದ ಕೂಡಿದಂತಹ ಶರೀರ, ಈ ಶರೀರ ಬುದ್ಧಿಯಿಂದ ಹೇಳ್ತಾ ಇದ್ದಾನೆ ಆತ. ಆದ್ರೆ ಕೃಷ್ಣ ಕಿಶೋರ್ ಏನ್ ಹೇಳ್ತಾ ಇದ್ದಾನೆ, ಸಾಧು ಅಂತ ಹೇಳಿದ್ರೆ ಅವನು ಭಗವನ್ನಾಮ ಜಪಿಸಿದವನು, ಭಗವಂತನಲ್ಲೇ ಬದುಕಿದವನು, ಭಗವಂತನಲ್ಲೇ ಬದುಕನ್ನು ಕಂಡವನು. ಅಂತವನ ದರ್ಶನ ಅಂತಂದ್ರೆ ಅದು ಸಾಕ್ಷಾತ್ ಚಿನ್ಮಯ ಶ್ಯಾಮ, ಚಿನ್ಮಯ ಧಾಮದ ದರ್ಶನ ಅಂತ. ಎಷ್ಟು ವ್ಯತ್ಯಾಸ, ದೃಷ್ಟಿಕೋನದಲ್ಲಿ ಎಷ್ಟು ವ್ಯತ್ಯಾಸ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಕೃಷ್ಣ ಕಿಶೋರ ಮತ್ತೂ ಹೇಳಿದ, ರಾಮನಾಮವನ್ನೇ ಆಗಲಿ ಕೃಷ್ಣನಾಮವನ್ನೇ ಆಗಲಿ ಒಮ್ಮೆ ಜಪಿಸಿದರು 100 ಸಂಧ್ಯಾವಂದನಗಳ ಫಲ ದೊರೆತು ಬಿಡುತ್ತೆ ಅಂತ. ಎಂಥ ಭಾವನೆ, ಭಕ್ತರ ಭಾವನೆ ಎಷ್ಟು ಬಲಿಷ್ಠವಾಗಿರುತ್ತೆ ಅಂತದಕ್ಕೆ ಕೃಷ್ಣ ಕಿಶೋರ ಸಾಕ್ಷಿ. ಅವನ ಮಾತನ್ನ ಶ್ರೀರಾಮಕೃಷ್ಣರು ಇಲ್ಲಿ ಉಚ್ಚರಿಸಿ ಹೇಳ್ತಾ ಇದ್ದಾರೆ. ಅವನ ವಿಷಯವಾಗಿ ಮಾತಾಡ್ತಾರೆ, ಆತನ ಒಬ್ಬ ಮಗ ಸಾಯುವಾಗ ರಾಮನಾಮ ಜಪಿಸಿದತ್ತ. ಅದನ್ನು ನೋಡಿ ಆತ ಹೇಳಿದ, ಈ ಮಗನ ಬಾಯಿಂದ ರಾಮನಾಮ ಬರದಂತು, ಆತ ಇನ್ನು ಹೆದರೋದೇನಿದೆ. ನನ್ನ ಮಗ ಸತ್ರು ಕೂಡ ಅವನು ರಾಮನಾಮ ಜಪಿಸ್ತಾ ಸತ್ತನಲ್ಲ, ಅವನಿಗೆ ಇನ್ನೇನು ಭಯ ಇದೆ ಅಂತ ಹೇಳಿದಂತೆ ಆತ. ಶ್ರೀರಾಮಕೃಷ್ಣ ಅಷ್ಟಕ್ಕೆ ನಿಲ್ಲ, ಆದ್ರೆ ಮಧ್ಯೆ ಮಧ್ಯೆ ಒಮ್ಮೊಮ್ಮೆ ಹೇಳುತ್ತಿದ್ದ, ಎಷ್ಟೇ ಹಾಕಿ ಪುತ್ರ ಶೋಕ ಅಲ್ವೇ. ಭಕ್ತರಲ್ಲಿ ಆ ಭಕ್ತಿಯ ಕಾವು ಅಷ್ಟು ಮಟ್ಟಿಗಿದ್ರೂ ಕೂಡ ಪುತ್ರ ಶೋಕ ಸ್ವಲ್ಪ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಶ್ರೀರಾಮಕೃಷ್ಣ ಕಾಣ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಶ್ರದ್ಧೆ ಇಲ್ಲದ ಪೂಜೆ ಜಪ ತಪ ಇವನ್ನು ಮಾಡಿದ್ರೆ ಏನೂ ದೊರೆಯುವುದಿಲ್ಲ, ಏನ್ ಹೇಳ್ತೀನಿ ಅಂತ ಮಾಸ್ಟರ್ ಮಾಷನ್ ಕೇಳ್ತಾರೆ. ಮಾಸ್ಟರ್ ಮಾಷ ಹೇಳ್ತಾರೆ, ಹೌದು ನಿಜ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ನಾನಕ್ಕೆ ಗಂಗಾಘಟ್ಟಕ್ಕೆ ಜನರು ಬರೋದನ್ನು ನೋಡಿದ್ದೇನೆ. ಅವರಲ್ಲಿ ಎಲ್ಲಾ ರಾಜ್ಯದ ಸುದ್ದಿಯನ್ನು ಅಳದ ಅಳದ ಸುರಿದು ಬಿಡ್ತಾರೆ. ವಿಧಿವಿಧಾದ ಸೋದರಂತೆ ಹೇಳ್ತಾಳೆ, ನಾನಿಲ್ಲದೆ ಇತ್ತು ಅಂದ್ರೆ ಮನೆಯಲ್ಲಿ ದುರ್ಗಾ ಪೂಜೆ ನಡೆಯಾಗಿ ಇಲ್ಲ. ಗುಡಿಸಿ ಸಾರಿಸೋದ್ರಿಂದ ಹಿಡಿದು ನೈವೇದ್ಯದವರೆಗೂ ಎಲ್ಲವನ್ನೂ ನಾನೇ ನೋಡ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ವಿವಾಹ ವಿವಾಹ ಆದ್ರಂತೂ ಮೊದಲಿಂದ ಕೊನೆಯವರೆಗೆ ಎಲ್ಲವನ್ನು, ಅಂದ್ರೇನು ಗಂಡು ಹೆಣ್ಣಿನ ಶಯ್ಯಾಗ್ರಹದ ವ್ಯವಸ್ಥೆಯನ್ನು ಕೂಡ ನಾನು ನೋಡ್ಕೊಂಡ್ರೆ ಅದು ನಡೆದ ಹಾಗೆ ಅಂತ ಹೇಳ್ತಾರಂತೆ ವಿಧವೆ ಸೋದರತ್ತೆ. ಗಂಗಾ ಸ್ನಾನಕ್ಕೆ ಬರೋದು ಪುಣ್ಯ ಕಟ್ಕೊಳ್ಳೋದಕ್ಕಾಗಿ, ಆದರೆ ಪ್ರಾಪಂಚಿಕವಾದ ಎಲ್ಲ ಮಾತುಕತೆಗಳು ಒಂದು ನಡೆದು ನಲ್ಲಿ ಕಟ್ಟಲ್ಲಿ ನಡೆದ್ರೆ ಅದು ಏನ್ ತೊಂದರೆ ಇಲ್ಲ. ಗಂಗಾ ಸ್ನಾನಕ್ಕೆ ಬಂದಾಗಲೂ ಕೂಡ ಅದೇ ನಡೆದ್ರೆ, ದೇವಸ್ಥಾನಗಳಿಗೆ ಬಂದಾಗಲೂ ಕೂಡ ಅದೇ ನಡೆದ್ರೆ, ಎಷ್ಟೋ ದೇವಸ್ಥಾನಗಳ ಗತಿ ಎಲ್ಲ ಅದೇ. ದೇವಸ್ಥಾನದಲ್ಲಿ ಧಾರ್ಮಿಕತೆ ಆಧ್ಯಾತ್ಮಿಕತೆ ಇದಕ್ಕೆ ಮಾತ್ರ ಅವಕಾಶ ಇರಲಿ. ಎಲ್ಲ ಲೌಕಿಕತೆಗಳನ್ನ ಅವರವರ ಮನೆಗಳಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಬೇರೆ ಒಂದು ಕ್ಲಬ್ ಮಾಡಿಕೊಂಡ್ರು ಪರವಾಗಿಲ್ಲ, ಅಲ್ಲಿ ಹೋಗಿ ಎಲ್ಲರೂ ಸೇರಿಕೊಂಡು ಅದೇನೇನು ಸಂಸಾರದ ವಿಚಾರಗಳೆಲ್ಲ ಇದೆಯೋ ಧಾರಾಳವಾಗಿ ಆಡ್ಕೊಳ್ಳಿ. ಅದು ದೇವಸ್ಥಾನ ಆಶ್ರಮ ಇಂತಹ ಜಾಗಗಳಲ್ಲಿ ಬಂದಾಗ ಲೌಕಿಕವಾದ ಎಲ್ಲ ಮಾತುಕತೆಗಳನ್ನು ಬಿಟ್ಟುಕೊಳ್ಬೇಕು. ಅದಕ್ಕೆ ಅಷ್ಟರ ಮಟ್ಟಿಗೆ ಆಗುತ್ತೆ. ಆದರೂ ಕೂಡ ಆ ಜೀವ ಪುನೀತನಾಗಲಿ, ಸದ್ಭಾವನೆಗಳಿಂದ ಪುನೀತನಾಗಲಿ ಎಂದಿರತಕ್ಕಂಥ ಉದ್ದೇಶದಲ್ಲಿ ಆಶ್ರಮ ನಿರ್ಮಾಣ ಮಾಡಿದೆ, ದೇವಸ್ಥಾನಗಳು ನಿರ್ಮಾಣ ಮಾಡಿದೆ ಅಂತ ಶ್ರೀರಾಮಕೃಷ್ಣ ಅದಕ್ಕೋಸ್ಕರ ಹೇಳ್ತಾರೆ. ಅಲ್ಲಿ ಎಲ್ಲಾ ರಾಜ್ಯದ ಸುದ್ದಿಯನ್ನು ಅಳದು ಅಳದು ಸುದ್ದಿ ನೋಡಿಬಿಡ್ತಾರೆ. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದೆ, ವಿಧವೆಯಾದ ಸೋದರತ್ತೆ ಹೆಂಟಾಲಂತೆ. ಅಲ್ಲಿ ಈ ಸೋದರತ್ತೆ ಏನಂದ್ರೆ ಯಾರಪ್ಪ? ಅದು ಅಣ್ಣನ ತಂಗಿ, ಬಾಲ ವಿಧವೆಯಾಗಿ ಅವರನ್ನು ಸೇರಿಕೊಂಡಿರತಕ್ಕಂಥ ಅವಳೇ ಸೋದರತ್ತೆ. ಅಥವಾ ತಂದೆಯ ತಂಗಿ, ತಂದೆಯ ತಂಗಿಯನ್ನು ಸೋದರತ್ತೆ ಅಂತ ಕರೀತಾರೆ. ಇನ್ನು ಯಾವನೋ ಒಬ್ಬ ಮಗ, ಅವನ ತಂದೆ, ಅವನ ತಂಗಿ, ಅವರು ಅವಳು ಬಾಲ್ಯದಲ್ಲಿ ವಿಧವೆಯಾಗಿ ವೈದ್ಯ ಬಾಲ್ಯ ವಿವಾಹ ಅಲ್ಲೆಲ್ಲ ಜಾಸ್ತಿ ಆದ್ರಿಂದ ಬಾಲ ವಿಧವೆಯರ ಸಂಖ್ಯೆ ಹೆಚ್ಚು. ಅಲ್ಲಿ ಅವರು ತವರಿಗೆ ಬಂದ್ಬಿಡ್ತಾರೆ, ಮಕ್ಕಳು ಬೇರೆ ಇಲ್ಲ. ಆದ್ರಿಂದ ಅವರು ಇರುವ ಕ್ರಮ ಹೇಗೆ? ನಿಜವಾಗಿಯೂ ಕೂಡ ವೈಭವ್ಯ ಆಗಿರತಕ್ಕಂತಹದ್ದು ಬಹಳ ಭಯಂಕರವಾಗುತ್ತೆ. ಅದರಲ್ಲೂ ಕೂಡ ಬಾಲ ವಿಧವೆಯ ಸ್ಥಿತಿ ಇನ್ನೂ ಕಷ್ಟ. ಈಗ ಆ ಕಷ್ಟ ಇಲ್ಲ. ಪುನರ್ವಿವಾಹಕ್ಕೆ ಸಮಾಜ ಕೂಡ ಒಪ್ಪಿದೆ. ಆದರೆಯೇ ಆ ವೈಭವ್ಯದಲ್ಲಿ ಇಂದ್ರಿಯ ಮನಗಳನ್ನ ಸಂಯಮದಲ್ಲಿ ಇಟ್ಟುಕೊಂಡು ಯೋಗಿಯ ಜೀವನವನ್ನು ನಡೆಸುತ್ತಾ ವಿಶ್ವಾಧಿಪತಿಯನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ವಿಧಾನವನ್ನು ಹೇಳಿಕೊಡಲಾಗಿದೆ. ಈ ಲೌಕಿಕ ಪತಿ ಕಣ್ಮರೆಯಾದರೂ ಕೂಡ ಆ ಲೋಕಪತಿಯನ್ನ ಅವಳು ಪಡೆಯುವಂತಾಗಲಿ ಅಂತ ಸನ್ಯಾಸಿಗಳಿಗೆ ಹೇಳಿಸಿದಂತಹ ಕಟ್ಟುಪಾಡುಗಳನ್ನು ಅವಳಿಗೆ ಹೇರಿರಲಾಗಿರುತ್ತೆ. ಅವಳಿಗಿಷ್ಟಿರಲಿ ಇಲ್ಲದೆ ಹೋಗಲಿ ಅದನ್ನು ಸ್ವೀಕರಿಸಬೇಕು. ಯಾತಕ್ಕೆ ಅಂತಂದ್ರೆ ಬೇರೆ ದಾರಿಯೇ ಇಲ್ಲ ಆಗಿನ ಕಾಲದಲ್ಲಿ. ಈಗಿನ ಕತೆ ಬೇರೆ ಅಂತ ನಾನಾಗಲೇ ಹೇಳಿದೆ. ಈಗ ಈ ಬಾಲವಿಧವೆ ಮನೆಗೆ ಸೋದರತ್ತಿಯಾಗಿ ಬಂದು ಸೇರಿಕೊಳ್ತಾರೆ. ಆದರೆ ಎಲ್ಲರೂ ಕೂಡ ಆ ನಿಯಮಾವಳಿಗಳನ್ನು ಅನುಸರಿಸಿ ಸಾಧನೆಯನ್ನ ಮಾಡ್ತಾ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಭೆಯನ್ನ ಜಾಗೃತಗೊಳಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೇನು? ಯಾರದ್ದೋ ಭಕ್ತ ಇಟ್ಟು ಹಲವಾರು ಕಟ್ಟುಪಾಡುಗಳನ್ನು ಅನುಸರಿಸುತ್ತಾ ಕುಳಿತಿರುತ್ತಾರೆ. ಒಂದು ಹೊತ್ತೆ ಊಟ ಮಾಡಿಬಿಟ್ಟಂತೆ ಅಂತ ಮಾಡ್ತಾರೆ ಅಷ್ಟೇ. ಅದನ್ನು ಸ್ವಯಂ ಪ್ರೀತಿಯಾಗಿ ಸ್ವೀಕರಿಸಿಕೊಂಡು ಅದನ್ನು ಸಾಧನೆಗೆ ಬಳಸಿಕೊಂಡು ಆತ್ಮಕಲ್ಯಾಣವನ್ನು ನೋಡಿಕೊಳ್ತಕ್ಕಂಥ ಕಡೆಗೆ ಅವರು ಗಮನ ಹೋಗುವುದಿಲ್ಲ. ಹಾಗೇನಾಗುತ್ತೆ, ಅವರು ಬದುಕಬೇಕಲ್ಲ. ಒಂದೋ ಆತ್ಮದಲ್ಲಿ ಆಶ್ರಯವನ್ನು ಪಡೆಯಬೇಕು, ಇಲ್ಲಿದ್ರೆ ಲೌಕಿಕ ವ್ಯವಹಾರಗಳಲ್ಲಿ ಆಶ್ರಯವನ್ನು ಪಡೆಯಬೇಕಾಗುತ್ತೆ. ಇವಳು ಈ ಲೌಕಿಕ ವ್ಯವಹಾರದಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾಳೆ ಅಂತಂದ್ರೆ ಆ ಅಣ್ಣನ ಸಂಸಾರದ ಎಲ್ಲ ಹೊಣೆಗಾರಿಕೆಯನ್ನು ತಾನೇ ಹೊತ್ತುಕೊಳ್ತಾರೆ. ಎಲ್ಲಿವರೆಗತ್ತೆ, ನಾನಿಲ್ಲದೆ ಎತ್ತುಂದ್ರೆ ಮನೆಯಲ್ಲಿ ದುರ್ಗಾಪೂಜೆ ನಡೆಯುವ ಹಾಗೆಯೇ ಇಲ್ಲ. ಗುಡಿಸಿ ಸಾರ್ಸೋದ್ರಿಂದ ಹಿಡಿದು ನೈವೇದ್ಯದವರೆಗೆ ಎಲ್ಲವನ್ನೂ ನಾನೇ ನೋಡ್ಕೊಳ್ಬೇಕಾಗುತ್ತೆ. ಇವಳೇ ಮನೆಯಲ್ಲಿ ಬಿದ್ದು ಹೊರಟು ಎದ್ದು ಬಿದ್ದು ಹೋಗಿ ಮಾಡ್ತಿರೋದಕ್ಕೆ ಇವಳೇ ಮಾಡ್ಕೊಂಡು ಮಾಡಬೇಕಾಗಿದೆ ಅಷ್ಟೇ. ಆಮೇಲೆ ಅಷ್ಟಕ್ಕೆ ಉಳಿಯಿಲ್ಲ. ಮನೆಯಲ್ಲಿ ವಿವಾಹ ವಿವಾಹವಾದರಂತೂ ಮೊದಲಿಂದ ಕೊನೆಯವರೆಗೆ ಎಲ್ಲವನ್ನು ಅಂದ್ರೆ ಗಂಡು ಹೆಣ್ಣಿನ ಶಯ್ಯಾಗ್ರಹದ ವ್ಯವಸ್ಥೆಯನ್ನು ಕೂಡ ನಾನು ನೋಡ್ಕೊಂಡ್ರೆ ಅದು ನಡೆದಾಗಿ ಅಂತ. ಈ ವಿಧವೆ ಆ ಹೆಣ್ಣು ಗಂಡು ಸೇರ್ಕೊಂಡಿದ್ದು ವಾಸವಾಗಿರ್ತಕ್ಕಂಥ ಕೋಣೆಯೊಳಗೂ ಕೂತ ಕೆಲಸ ಏನಿದೆ ಅದು ಇವಳ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಬಿಟ್ಟಿ ಕೆಲಸ ಅಂದಿದ್ದೇನೆ, ಎಷ್ಟೋ ಜನ ಈ ಬಗೆಯ ಬಿಟ್ಟಿ ಕೆಲಸಗಳನ್ನು ಹೊತ್ತುಕೊಂಡು ಸಂಕಟ ಕೊಡ್ತಾವ ಅದನ್ನು ಬಾಕಿರುವುದರು ಏನ್ ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ನಾನು ಶ್ರೀರಾಮಕೃಷ್ಣ ಇಂಥದ್ದನ್ನು ಇನ್ನೊಂದು ಉದಾಹರಣೆ ಕೂಡ ಕೊಟ್ಟು ಹೇಳಿದ್ದಾರೆ. ಒಬ್ಬ ಹುಟ್ಟ ಇದ್ದ ಭೂತ್ ಹುಚ್ಚ ಅಲ್ಲ, ಆದ್ರಿಂದ ಅವನ ಆಸ್ಪತ್ರೆಗೆ ಸೇರ್ತಿರುತ್ತಂತೆ, ಮನೇಲೇ ಇರೋದಂತೆ. ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಒಂದು ಉದ್ದದ ಕೋಲ್ ತೆಗೆದುಕೊಂಡು ಕುಂಬಾರ ಗುಂಡಿಗೆ ಹೋಗ್ತಾ ಇದ್ದಂತೆ. ಆ ಕುಂಬಾರ ಗುಂಡಿಯಲ್ಲಿ ಹಲವಾರು ಅರ್ಧ ಸುಟ್ಟು ಮಡಿಕೆ, ಒಡೆದ ಮಡಿಕೆ ಎಲ್ಲ ಬಿದ್ದಿರುತ್ತೆ. ಅದು ಬಿರುಕು ಬಿಟ್ಟು ಮಡಿಕೆಗಳು, ಬೆಡಿಗೆಗಳು, ಕುಡಿಕೆಗಳು ಎಲ್ಲ ಬಿದ್ದಿರುತ್ತೆ. ಇವನು ಆ ಉದ್ದದ ಕೋಲ್ ತಗೊಂಡು ಒಂದೊಂದನ್ನೇ ಬಡದು ಬಡದು ಪುಡಿ ಪುಡಿ ಮಾಡಿ ಹನ್ನೆರಡು ಗಂಟೆವರೆಗೂ ಕೂಡ ಬಿಟ್ಟೆ. ಯಾಕೆ ಹುಚ್ಚು ನೋಡಿ, ನನಗೆ ಆಗ ಗೊತ್ತಾಗೋದಿಲ್ಲ. ಹನ್ನೆರಡು ಗಂಟೆವರೆಗೂ ಮಾಡಿ ಮೈಯೆಲ್ಲ ಬೆವತ್ಕೊಂಡು ಮನೆಗೆ ಬರ್ತಾರಂತೆ. ಎಷ್ಟು ಕೆಲಸ ಮಾಡಿಬಿಟ್ಟೆ ಇವತ್ತು ನಾನು ಊಟ ಅಂತ ಹೇಳ್ತಾನ. ಅದು ಎಲ್ಲಿ ನೋಡ್ಕೊಂಡ್ರೆ ಶ್ರೀರಾಮಕೃಷ್ಣ ಅವಚಾರ ಬೇರೆ, ನಮ್ಮ ಗಂಟೆಗೆ ಒಂದು ಸ್ವಲ್ಪ ಬೀಳಿಲ್ಲ, ಏನು ತುಂಬಾ ಹಾಕೊಂಡು ಹುಡ್ಕೊಂಡು ಹೋಗ್ಬೇಕು ನಮ್ಮ ಅಂತವ್ರು ಯಾರು ಬರ್ತಾರ ಇದೆ ಅಂದ್ರೆ ಬಿತ್ತಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮನುಷ್ಯ ಈ ರೀತಿಯಲ್ಲಿ ತನ್ನ ತಾನು ಹಾಕೊಳ್ತಾ ಇರ್ತಾನೆ ಅಂತದನ್ನ ಶ್ರೀರಾಮಕೃಷ್ಣ ಸೂಚಿಸ್ತಾ ಇದ್ದಾರೆ. ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ತಕ್ಕಂತಹ ಕೆಲಸವನ್ನು ಸ್ವೀಕರಿಸಿ ಆ ಮೂಲಕ ಸತಕೃತ್ಯತೆಯನ್ನು ಪಡೆಯತಕ್ಕಂತಹ ಒಂದು ವಿವೇಕ ಪ್ರಜ್ಞೆ ಜನರಲ್ಲಿ ಇಲ್ಲ ಅಂತನ್ನೋದನ್ನ ಈ ಮೂಲಕ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಆ ಅತ್ತೆಯ ಕತೆ, ಸೋದರತೆಯ ಕತೆ ಹೇಳಿದಾಗ ಮಾಸ್ಟರ್ ಮಾಷಿ ಹೇಳ್ತಾರೆ ನಿಜ. ಆದ್ರೆ ಪಾಪ ಅವ್ರದ್ದು ಏನ್ ತಪ್ಪು, ಎಲ್ಲಿದ್ರೆ ಅವರು ಸಮಯ ಕಳೆಯುವ ಬಗ್ಗೆ ಹೇಗೆ ಸಂಸಾರಿತಾನೆ ಅವನು, ಮನೆ ಕಷ್ಟ ಆಗುತ್ತೆ ಅಲ್ಲ ಅಂತ. ಆಗ ಶ್ರೀರಾಮಕೃಷ್ಣ ಅಷ್ಟ ಹೇಳ್ತಾರೆ, ಮಹಡಿಯಲ್ಲಿ ದೇವರ ಮನೆ ಇದೆ, ಅಲ್ಲಿ ಭಗವಂತನ ಪೂಜೆ ನಡೆಯುತ್ತೆ. ಪೂಜೆಗಾಗಿ ನೈವೇದ್ಯ ಚಂದನ ಇತ್ಯಾದಿಗಳನ್ನ ಹೆಂಗಸರು ಸಿದ್ಧ ಮಾಡ್ತಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಅವರು ಬಾಯಿಂದ ಭಗವತ್ ಸಂಬಂಧವಾದ ಮಾತುಕತೆ ಒಂದೂ ಅಲ್ಲ. ಅವರ ಮಾತುಕತೆಯ ಸಾರಾಂಶ ಹೀಗೆ, ಇವತ್ತು ಏನ್ ಅಡುಗೆ ಮಾಡೋಣ, ಪೇಟೆಯಲ್ಲಿ ಇಂದು ಒಳ್ಳೆ ಕಾಯಿಪಲ್ಯ ಸಿಗಲೇ ಇಲ್ಲ, ನಿನ್ನೆ ಪಲ್ಯ ಮಾಡಿದ್ದೇನ ಚೆಂಟು. ಆ ಹುಡುಗ ನಮ್ಮ ಚಿಕ್ಕಪ್ಪನ ಮಗ. ಏನ್ರಿ ನಿಮ್ಗೆ ಇನ್ನೂ ಅದೇ ಕಲ್ತಾ ಇದೆಯೇನೋ, ನನ್ನ ಆರೋಗ್ಯ ಕೇಳಲೇಬೇಡಿ, ನಮ್ಮ ಹರಿ ಈ ಭೂಲೋಕದಲ್ಲಿ ಇಲ್ಲ ಇತ್ಯಾದಿ. ಹಾಗೆ ನೋಡು, ದೇವರು ನನಗೆ ಪೂಜೆ ನಡೀತಾ ಇರುವಾಗ ಈ ಎಲ್ಲ ರಾಜ್ಯಗಳ ಮಾತು. ಆಗ ಮಾಸ ಮಾಸಿ ಹೇಳ್ತಾರೆ, ಹೌದು ಅನೇಕರು ಹೀಗೇನೆ ನೀವು ಹೇಳೋ ಹಾಗೆ, ಯಾರಿಗೆ ಭಗವಂತನ ಅನುರಾಗ ಅಧಿಕವಾಗಿರುತ್ತದೆಯೋ ಆತ ಈ ವಿಧವಾದ ಪೂಜೆ ಪುರಸ್ಕಾರದಿಂದ ಹೆಚ್ಚು ದಿನ ಮುಂದುವರಿಸಲಾಗುತ್ತದೆಯೇ? ಅಂದ್ರೆ ನಾವು ಗೋಟಾಟಿಕೆ ಪೂಜೆಯನ್ನ ಹೆಚ್ಚು ದಿನ ಮಾಡಿಕೊಂಡು ಹೇಳಕ್ಕಾಗುತ್ತೆಯೇ? ಪ್ರಾಮಾಣಿಕವಾದ ಪೂಜೆ ಮಾಡ್ತಾನೆ, ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತ್ರವೇ ಗಮನದಲ್ಲಿಟ್ಕೊಂಡು ಪೂಜೆ ಮಾಡ್ತಾನೆ ಅಂತ ಹೇಳ್ತಾನೆ ಮಾಸ್ಟರ್ ಮಾಷಿ. ಈಗ ಪರಮಹಂಸರು ಮಾಸ್ಟರೊಡನೆ ಏಕಾಂತದಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಮಾಸ್ಟರ್ ಈಗ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಒಳ್ಳೆಯದು ಭಗವಂತನೇ ಎಲ್ಲವೂ ಆಗಿರೋದಾದ್ರೆ ಜನರಲ್ಲಿ ವಿವಿಧ ಭಾವನೆಗಳು ಉಂಟಾಗುವುದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಆಗ್ತಿದ್ದಾರೆ. ಈ ಪ್ರಶ್ನೆ ನಮ್ಮಲ್ಲೂ ಇಲ್ಲ ಅಂತೇನಲ್ಲ, ದೇವರೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳ್ತಕ್ಕಂತಹ ಮಾತನ್ನ ಉಪನಿಷತ್ತುಗಳು ಬ್ರಹ್ಮಸೂತ್ರ ಎಲ್ಲವೂ ಹೇಳಿವೆ. ಆದ್ರೆ ಒಬ್ಬೊಬ್ಬ ಮನುಷ್ಯ ಒಂದೊಂದು ರೀತಿಯಲ್ಲಿ ಇರ್ತಾನೆ ಅಲ್ಲ, ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿಯಲ್ಲಿ ಇರ್ತಲ್ಲ. ಯಾಕೆ ಒಬ್ಬನೇ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ವೈಚಿತ್ರ ಯಾತಕ್ಕೆ, ವಿಭಿನ್ನತೆ ಯಾತಕ್ಕೆ? ಶ್ರೀರಾಮಕೃಷ್ಣ ಕೇಳ್ತಾರೆ, ಭಗವಂತ ವಿಭುರೂಪದಿಂದ ನಿಸ್ಸಂದೇಹವಾಗಿಯೂ ಸರ್ವಭೂತಗಳಲ್ಲಿಯೂ ಇದ್ದಾನೆ. ಆದರೆ ಶಕ್ತಿ ವಿಶೇಷತೆಯಿಂದ ಕೆಲವೆಡೆ ವಿದ್ಯಾಶಕ್ತಿ ರೂಪದಲ್ಲಿ, ಇನ್ನು ಕೆಲವೆಡೆ ಅವಿದ್ಯಾಶಕ್ತಿ ರೂಪದಲ್ಲಿ, ಕೆಲವೆಡೆ ಹೆಚ್ಚು ಶಕ್ತಿಯಿಂದ, ಇನ್ನು ಕೆಲವೆಡೆ ಕಡಿಮೆ ಶಕ್ತಿಯಿಂದ ವ್ಯಕ್ತವಾಗಿದ್ದಾನೆ. ಕಾಣದಿಲ್ವೇ ಮನುಷ್ಯರಲ್ಲಿ ಮೋಸಗಾರರು, ದಗಾಕೋರರು, ಅಲ್ಲದೆ ಹುಲಿಯಂತ ಕೂರಿಗಳು ಇರೋದನ್ನ? ನಾನು ಅವನು ಕರಿತೇನೆ ಮೋಸಗಾರ ಭಗವಂತ, ವ್ಯಾಘ್ರ ಭಗವಂತ ಅಂತ. ಆಗ ಮಾಸ್ಟರ್ ಮಾಷೆ ಹೇಳ್ತಂತ ಹೇಳ್ತಾನೆ, ನಾವು ಅವರಿಗೆ ಜೋರಿಗೆ ನಮಸ್ಕಾರ ಹಾಕಿಬಿಡ್ಬೇಕು. ವ್ಯಾಘ್ರ ಭಗವಂತನನ್ನ ಸಮೀಪಿಸಿ ಆತನನ್ನು ಏನಾದ್ರು ಒಪ್ಪಿಕೊಂಡ್ರೆ ಆತ ನಮ್ಮನ್ನು ನುಂಗೇ ಬಿಡಬಹುದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಭಗವಂತ ಶಕ್ತಿ, ಬ್ರಹ್ಮ ಬ್ರಹ್ಮ ಶಕ್ತಿ, ಬಿಟ್ಟರೆ ಬೇರೇನೂ ಇಲ್ಲ. ನಾರದ ಶ್ರೀರಾಮಚಂದ್ರನನ್ನ ಸ್ತೋತ್ರ ಮಾಡ್ತಾ ಮಾಡ್ತಾ ಹೇಳಿದ, ಹೇ ರಾಮ ನೀನೇ ಶಿವ, ಸೀತೆಯೇ ಭಗವತಿ, ನೀನೇ ಬ್ರಹ್ಮ, ಸೀತೆಯೇ ಬ್ರಹ್ಮಾಣಿ, ನೀನೇ ಇಂದ್ರ, ಸೀತೆಯೇ ಇಂದ್ರಾಣಿ, ನೀನೇ ನಾರಾಯಣ, ಸೀತೆಯೇ ಲಕ್ಷ್ಮಿ. ಪುರುಷ ವಾಚಕವಾದದ್ದೆಲ್ಲ ನೀನೆ, ಸ್ತ್ರೀ ವಾಚಕವಾದದ್ದೆಲ್ಲ ಸೀತೆಯೇ ಅಂತ. ಹಾಗೆ ಮಹಾಸಮಾಷ ಹೇಳ್ತಾನೆ, ಚಿನ್ಮಯ ರೂಪ, ಚಿನ್ಮಯ ರೂಪ ಅಂತ ಹೇಳ್ತಾರಲ್ಲ, ಅದು ಯಾವ್ದು ಹಾಕಿರುತ್ತೆ? ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲ ಮೆಲ್ಲಿಗೆ ಹೇಳ್ತಾ ಇದ್ದಾರೆ, ಅದು ಯಾವ್ದು ಹಾಗೆ ಅಂತೀಯ? ಅದು ನೀರಿನ ಹಾಗೆ. ಸಾಧನೆ ಮಾಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ನೋಡಿದ್ರ ಇಲ್ಲಿ ಬರುತ್ತೆ, ಬಾಕಿ ಉಳಿದವರಿಗೆಲ್ಲ ಅರ್ಥ ಆಗುತ್ತೆ ನಮ್ಗೆ. ಇದು ಶ್ರೀರಾಮಕೃಷ್ಣ ಹೇಳ್ಕೊಡೋದಕ್ಕೂ ಕಷ್ಟ, ಜ್ಞಾನವೇ ಇರುತ್ತೆ. ಕಾಣುವಂತ ಅದು, ಕೇಳುವಂತ ಅದು, ವ್ಯಕ್ತವಾದಂತ ಅಮೃತವಾದ ಎಲ್ಲವೂ ಕೂಡ ಚಿನ್ಮಯ ಜ್ಞಾನಮಯ ಅಂದ್ರೆ ಹೇಗಿರುತ್ತದು? ಚಿನ್ಮಯ ಅಂದ್ರೆ ಜ್ಞಾನಮಯ. ಜ್ಞಾನಮಯ ಅಂತಂದ್ರೇನು? ಅದಕ್ಕೋಸ್ಕರ ಅವನು ಕೇಳಿದ ಆ ಪ್ರಶ್ನೆ ಶ್ರೀರಾಮಕೃಷ್ಣೀಗ ಉತ್ತರ ಹೇಗೆ ಹೇಳೋದು ಅಂತನ್ನುವ ಒಂದು ಸಮಸ್ಯೆ ಬಂದಿತ್ತು. ಯಾಕೆಂತಂದ್ರೆ ಮಾತಿನಿಂದ ತಿಳಿಸಿಕೊಡುವಂತಹ ವಿಷಯ ಅಲ್ಲ ಇದು. ಅದಕ್ಕೋಸ್ಕರ ಮಾಸು ಮಾಸಿಯಿಂದ ಬರೀತಾನೆ ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲ ಮೆಲ್ಲಗೆ ಹೇಳ್ತಾ ಇದ್ದಾರೆ, ಅದು ಯಾವ್ದು ಹಾಗೆ ಅಂತೀಯ? ಅದು ನೀರಿನ ಹಾಗೆ. ಸಾಧನೆ ಮಾಡಿದ್ರೆ ಇವೆಲ್ಲ ಅರ್ಥ ಆಗುತ್ತೆ. ಬಹಳ ಮುಖ್ಯವಾದಂತ ಅಂಶ. ಯಾವುದು ಅದು ಅಂಶ? ನೀರಿನಾಗಿರುತ್ತೆ ಅಂತ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಹೇಗಿರುತ್ತೆ ಅಂತಂದ್ರೆ, ನಾನಿಲ್ಲಿ ಹಲವಾರು ಸರ್ತಿ ಹೇಳಿದ್ದೆ, ಭಾನುವಾರ ವಿಭಾಗ ಆದ್ರಿಂದ ಹೊಸಬರು ಬಹಳ ಜನ ಬಂದಿರ್ತಾರೆ, ಆ ಕಥೆ ಹೇಳ್ತೇನೆ. ಒಬ್ಬ ಕುರುಡ ಹಾಲು ವಿಚಾರ ಕೇಳ್ದ, ಹಾಲು ಅಂದ್ರೆ ಏನು ಅಂತ ಕೇಳ್ದ. ಹಾಲು ಅಂದ್ರೆ ಬೆಳ್ಳಿಗಿರುತ್ತಲ್ಲ, ಅದು ಬೆಳ್ಳಿಗೆ ಅಂದ್ರೆ ಏನದು? ಅದಕ್ಕೆ ಈಗ ಉತ್ತರ ಕೊಡ್ಬೇಕಾಯ್ತು. ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ದ, ಕೊಕ್ಕರೆ ಇಲ್ವಾ, ಕೊಕ್ಕರೆ ಅದಾಗಿ ಬೆಳ್ಳಿಗೆ. ಕೊಕ್ಕರೆ ಅಂದ್ರೆ ಏನು? ಕುರುಡನಿಗೆ ತಿಳಿಸಿಕೊಡೋದು ಬಹಳ ಕಷ್ಟ. ಕಣ್ಣಿರುವ ಅದನ್ನೆಲ್ಲ ಕಂಡಿರ್ತಾನೆ, ಸುಲಭವಾಗಿ ಹೇಳ್ಕೊಂಡು ಹೋಗ್ತಾನೆ. ಕೊಕ್ಕರೆ ಅಂದ್ರೆ ಏನು? ಆಗ ಆ ಉತ್ತರ ಹೇಳುವನು ತನ್ನ ಕೈಯನ್ನ ಕೊಕ್ಕರೆಯ ಕತ್ತಿನಂತೆ ಮಾಡಿ ಹಸ್ತವನ್ನ ಕೊಕ್ಕಿನಂತೆ ಬಾಗಿಸಿ ಆ ಕುರುಡನ ಕೈಯನ್ನ ತನ್ನ ಕೈಗೆ ಮುಟ್ಟಿಸಿ ಅದನ್ನು ತೋರಿಸ್ತಾನೆ. ನೋಡಿಯ, ಕೊಕ್ಕರೆ ಅಂದ್ರೆ ಹೀಗಿರುತ್ತೆ. ಆ ಕುರುಡನಿಗೆ ಬಹಳ ಆನಂದ ಆಗೋಯ್ತು. ಈಗ ಹಾಲು ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅವ್ರು ಇನ್ನೊಬ್ಬ ಕುರುಡ ಅಂತ ಹೇಳಿದ, ಹಾಲು ಅಂದ್ರೆ ಹೇಗಿರುತ್ತೆ ಗೊತ್ತೇ? ನಾವು ಹೀಗೆ ಸಚ್ಚಿದಾನಂದನ ಕುರಿತಾಗಿ ವಿವರಿಸಿಕೊಳ್ತಾಗ ಶ್ರೀರಾಮಕೃಷ್ಣ ಕಣ್ಣಿರುವವರು ಮಾಸ್ಟರ್ ಮಾಸೇನಂತ ನಾವು ಕುರುಡರು ಅವ್ರು ಹೇಳುವುದಿಲ್ಲ ನೀರಿನ ಹಾಗೆ ಅಂತ. ಇನ್ನು ನಾವು ಹೇಳ್ಬೋದು ಸಚ್ಚಿದಾನಂದ ಅವರು ಏನು ಅಂತ ಹೇಳಿದ್ರೆ, ಒಂದು ಲೋಟ ನೀರು ಕುಡಿದ್ಬಿಟ್ಟು ನೋಡಿ ಹೀಗೆ ಅಂತ. ಅವನು ಅವ್ನು ಬಿಸ್ತೀರಾದ್ರೂ ಇಷ್ಟ ಅಲ್ಲ, ಬೇಕಾದ್ರೆ ನಾವೇ ಆಮೇಲೆ ವ್ಯಾಖ್ಯಾನ ನಾವೇ ಕೊಟ್ಟಿರ್ತೀವಿ. ಬಿಸಿ ಮಾಡಿದ್ರೆ ಬಿಸಿಯಾಗಿರ್ತಾನೆ, ವೃದ್ಧರಿಟ್ಟು ತಣ್ಣಗಿರ್ತಾನೆ ಸಚ್ಚಿದಾನಂದ ಅಂತಂದ್ರೆ ನೀರು ಕೊಡ ನೀರು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತು ಕಾದು ಅವ್ರು ಹೇಳ್ತಾರೆ, ಸಾಧನೆ ಮಾಡಬೇಕು ಎಲ್ಲ ಅರ್ಥವಾಗುತ್ತೆ. ಶ್ರೀರಾಮಕೃಷ್ಣ ಆ ಮಾತನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ, ಅದನ್ನು ಪ್ರಧಾನವಾಗಿ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ. ಒಂದ್ ಕಡೆಯಿಂದ ಸಾಧನೆ ಮಾಡ್ತಾ ಇರಬೇಕು, ಶಾಸ್ತ್ರ ಓದ್ತಾ ಇರಬೇಕು. ಆಗ ಶಾಸ್ತ್ರದ ಸ್ವಲ್ಪ ಭಾಗ ಮಾತ್ರ ಅರ್ಥ ಆಗುತ್ತೆ ಈ ಸಾಧನೆಯ ಬಲದಿಂದ. ಶಾಸ್ತ್ರ ಓದಬೇಕು ಮತ್ತೆ ಸಾಧನೆ ಇಳಿಬೇಕು, ಆಗ ಸಾಧನೆ ಇನ್ನಷ್ಟು ತೀವ್ರವಾಗುತ್ತೆ, ಇನ್ನಷ್ಟು ಅರ್ಥಪೂರ್ಣವಾಗುತ್ತೆ. ಅರ್ಥಪೂರ್ಣವಾದಂತಹ ಸಾಧನೆ ಮಾಡ್ತಾ ಮಾಡ್ತಾ ಮತ್ತೆ ಶಾಸ್ತ್ರ ಓದಬೇಕು, ಆಗ ಶಾಸ್ತ್ರ ಇನ್ನಷ್ಟು ಹೆಚ್ಚು ಅರ್ಥವಾಗುತ್ತೆ. ಶಾಸ್ತ್ರದಲ್ಲಿ ಏನೇನು ಬರೆದಿದೆಯೋ ಅವೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬರುವಷ್ಟರ ಮಟ್ಟಿಗೆ ನಮ್ಮ ಸಾಧನೆಯ ಕುರಿತು ಅದು ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಧನೆ ಮಾಡಿದರೆ ಇವೆಲ್ಲ ಅರ್ಥವಾಗುತ್ತೆ, ಸುಮ್ಮ ಸುಮ್ಮನೆ ಅರ್ಥವಾಗುವಂಥದ್ದಲ್ಲ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ, ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಮುಂದಿನ ಭಾನುವಾರ ಕೂಡ ಇದೇ ವಚನ ವೇದ ಮುಂದುವರಿಯುತ್ತೆ. ಪ್ರಿಯತಾ